ಧರಣಿ ಮೇಲೆ ಜೀವ ಚರಣಿ ಅನಿಸಿದಾಳ ಹೇಮ್ರಡ್ಡಿ ಮಲ್ಲಮ್ಮ. ಹೆಣ್ಣು ಬಳಗದಾಗ ಎತ್ತಿನ ಗರತೆ ಹೇಳೋ ವೇಣು ಮಹಿಮ. ಹೆಣ್ಣು ಬಳಗದಾಗ ಎತ್ತಿನ ಗರತೆ ಹೇಳೋ ವೇಣು ಮಹಿಮ. ಧರಣಿ ಮೇಲೆ ಜೀವ ಚರಣಿ ಅನಿಸಿದಾಳ ಹೇಮ್ರಡ್ಡಿ ಮಲ್ಲಮ್ಮ. ಬಳಗದಾಗ ಹೆಚ್ಚಿನ ಗರತಿ ಹೇಳುವೇನ ಮಹಿಮ. ಹೆಣ್ಣು ಬಳಗದಾಗ ಹೆಚ್ಚಿನ ಗರತಿ ಹೇಳುವೇನ ಮಹಿಮ. ಧರಣಿ ಮೇಲೆ ಜೀವ ಚರಣಿ ಅನಿಸಿದಾಳ ಹೇಮ್ರಡ್ಡಿ ಮಲ್ಲಮ್ಮ. ಹೆಣ್ಣು ಬಳಗದಾಗ ಹೆಚ್ಚಿನ ಗರತಿ ಹೇಳುವೇನ ಮಹಿಮ. ಹೆಣ್ಣು ಬಳಗದಾಗ ಹೆಚ್ಚಿನ ಗರತಿ ಹೇಳುವೇನ ಮಹಿಮ. ಧರಣಿ ಮೇಲೆ ಜೀವ ಚರಣಿ ಅನಿಸಿದಾಳ ಹೇಮ್ರಡ್ಡಿ ಮಲ್ಲಮ್ಮ.